ಸೋಯಿದು ನನ್ನ ಸೋಯಿದು ನನ್ನಿದೆಯಲ್ಲಿ ತಂದ ಮೊದಲ ಸಿಂಚನ ನಾನೆನ್ನಲಿ ನೀ ನನ್ನಲ್ಲಿ ಅಂದುಕೊಂಡರೆ ಅಂಥ ರೋಮಾಂಚನ ಅಂತರಂಗದ ಆಹ್ವಾನವೇ ಹೃದಯ ಮೀಟುವ ಶುಭಾರಂಭವು ಪ್ರೀತಿ ಜನಿಸುವ ಆ ಗರ್ಭಕ್ಕೆ ಕಣ್ಣ ಭಾಷೆಯು ಎಂಥ ಆಹ್ಲಾದವು ನನಸೋಯಿದು ನನಸೋಯಿದು ನನ್ನಿದೆಯಲ್ಲಿ ಬಂದ ಪ್ರೇಮ ಸಿಂಚನ ಮತ್ತೆ ನಾನ್ ನಿನ್ಗೆ ನಿಜವಾಗ್ಲು ಇಷ್ಟನಾ? ತುಂಬಾ ಇಷ್ಟ ಕಣೋ, ನಿನ್ನ ಜೀವ ಕಣೋ. ಪ್ರೀತಿ ನೀ ಹುಟ್ಟೋದಲ್ಲಿ ನಿನ್ನ ಆತವರೋರಲ್ಲಿ ನಿನ್ಗೆ ತಾಯ್ ತಂದೆ ಯಾರು ನೀ ಹೇಳಯ್ಯ ನಿನಗೆ ಹೇಳು. ನಾನ್ ನಿಜವಾಗ್ಲೂ ಪ್ರೀತಿಸ್ತಾ ಇದ್ಯಾ? ನಿಮ್ಮ ಅಜ್ಜಿ ಭಾಷೆಯು ಎಂತ ಆಹ್ಲಾದ